50 languages. 95. 95. أدوات الربط رقم 2. ಸಂಬಂಧಾವ್ಯಯಗಳು 2. منذ متى لم تعد تعمل؟ ಅವಳು ಯಾವಾಗಿನಿಂದ ಕೆಲಸ ಮಾಡುತ್ತಿಲ್ಲ? منذ زواجها. ಮದುವೆಯ ನಂತರವೇ? نعم لم تعد تعمل منذ ان تزوجت. ಹೌದು, ಅವಳು ಮದುವೆಯ ನಂತರದಿಂದ ಕೆಲಸ ಮಾಡುತ್ತಿಲ್ಲ. منذ ان تزوجت لم تعد تعمل. ಅವಳು ಮದುವೆ ಆದಾಗಿನಿಂದ ಕೆಲಸ ಮಾಡುತ್ತಿಲ್ಲ. منذ ان تعرف هما سعيدان. ಪರಸ್ಪರ ಪರಿಚಯ ಆದಾಗಿನಿಂದ ಅವರು ಸಂತೋಷವಾಗಿದ್ದಾರೆ. منذ ان رزقا باطفال لا يخرجان الا نادرا. ಅವರಿಗೆ ಮಕ್ಕಳು ಆದಾಗಿನಿಂದ ಅಪರೂಪವಾಗಿ ಹೊರಗೆ ಹೋಗುತ್ತಾರೆ. متى تتصل بالهاتف؟ ಅವಳು ಯಾವಾಗ ಫೋನ್ ಮಾಡುತ್ತಾಳೆ? اثناء قيادتها السياره. ಗಾಡಿ ಓಡಿಸುತ್ತಿರುವಾಗಲೇ? نعم انها تتصل وهي تقود السياره. ಹೌದು, ಗಾಡಿಯನ್ನು ಓಡಿಸುತ್ತಿರುವಾಗ. تتصل بالهاتف بينما تقود السياره. ಅವಳು ಗಾಡಿ ಓಡಿಸುತ್ತಿರುವಾಗ ಫೋನ್ ಮಾಡುತ್ತಾಳೆ. انها تشاهد التلفاز بينما تكوي. ಅವಳು ಇಸ್ತ್ರಿ ಮಾಡುವಾಗ ಟಿವಿ ನೋಡುತ್ತಾಳೆ. انها تسمع الموسيقى بينما تكتب الوظائف. ಅವಳು ಕೆಲಸಗಳನ್ನು ಮಾಡುವಾಗ ಸಂಗೀತವನ್ನು ಕೇಳುತ್ತಾಳೆ. لا ارى شيئا دون النظاره. ನನ್ನ ಕನ್ನಡಕ ಇಲ್ಲದಿದ್ದರೆ ನನಗೆ ಏನೂ ಕಾಣಿಸುವುದಿಲ್ಲ. لا افهم شيئا عندما تكون الموسيقى عاليه. ಸಂಗೀತ ಇಷ್ಟು ಜೋರಾಗಿದ್ದರೆ ನನಗೆ ಏನೂ ಅರ್ಥವಾಗುವುದಿಲ್ಲ. لا اشم شيئا عندما اصاب بالزكام. ನನಗೆ ನೆಗಡಿ ಆಗಿದ್ದಾಗ ನನಗೆ ಏನೂ ವಾಸನೆ ಬರುವುದಿಲ್ಲ. عندما تمطر نستقل سيارة أجرة. ಮಳೆ ಬಂದರೆ ನಾವು ಟ್ಯಾಕ್ಸಿಯಲ್ಲಿ ಹೋಗೋಣ. سنسافر حول العالم عندما نربح فيليا نصيب. ನಾವು ಲಾಟರಿ ಗೆದ್ದರೆ ವಿಶ್ವ ಪರ್ಯಟನೆ ಮಾಡೋಣ. سنبدأ بتناول الطعام إن لم يأتي قريبا. ಅವನು ಬೇಗ ಬರದಿದ್ದರೆ ನಾವು ಊಟ ಶುರು ಮಾಡೋಣ.